ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ನಿಗಮಾಂತ ಮಹಾದೇಶಿಕರ ದಯಾಶತಕ ಎನ್ನುವ ಉತ್ತಮವಾದ ಸ್ತೋತ್ರದ ಶ್ಲೋಕಗಳ ಅರ್ಥಾನುಸಂಧಾನವನ್ನು ಮಾಡ್ತಾ ಇದ್ದೇವೆ. ಅಲ್ಲಿ 9ನೆಯ ಶ್ಲೋಕ, ಕಮಪ್ಯನವಧಿಂ ವಂದೇ ಕರುಣಾವರುಣಾಲಯಂ ವೃಷಶೈಲತಟಸ್ಥಾನಾಂ ಸ್ವಯಂ ವ್ಯಕ್ತಿಮುಪಾಗತಂ. ಇದರಲ್ಲಿ ಭಗವಂತ ಶ್ರೀನಿವಾಸನನ್ನೇ ಇಲ್ಲಿ ಸ್ತೋತ್ರ ಮಾಡ್ತಾರೆ. ವೃಷಶೈಲತಟಸ್ಥಾನಾಂ, ವೆಂಕಟಾದ್ರಿಯ ಪ್ರದೇಶದಲ್ಲಿರುವಂತಹ ಎಲ್ಲ ಸ್ಥಾವರ ಜಂಗಮಗಳಿಗೂ ಸ್ವಯಂ ವ್ಯಕ್ತಿಂ ಉಪಾಗತಂ, ತಾನಾಗಿ ಗೋಚರಿಸುವಂತಹ ರೀತಿಯಲ್ಲಿ ಬಂದು ಅಲ್ಲಿ ತನ್ನನ್ನು ತೋರಿಸಿಕೊಂಡವನು. ಕಮಪಿ ಅನವಧಿಂ, ಕಮಪಿ ಅಂದರೆ ಹೀಗೆ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಅನಿರ್ವಚನೀಯವಾದ ಅನವಧಿಂ, ಎಲ್ಲೇ ಇಲ್ಲದಂತಹ ಕರುಣಾವರುಣಾಲಯಂ, ಕರುಣಾಪೂರ್ಣ ಸಾಗರ, ಆ ಶ್ರೀನಿವಾಸನನ್ನ ವಂದೇ, ನಮಸ್ಕರಿಸ್ತೇನೆ. ಈ 9 ಶ್ಲೋಕಗಳಲ್ಲಿ, ಇದು 9ನೆಯ ಶ್ಲೋಕ. ಇದುವರೆಗೂ ದಯಾಗುಣವನ್ನು ಸ್ತೋತ್ರ ಮಾಡುವುದಕ್ಕೆ ಆರಂಭಿಸಿದ ಸ್ವಾಮಿ ದೇಶಿಕನ್ ಮೊದಲು ವೆಂಕಟಾದ್ರಿ, ಆಮೇಲೆ ಗುರು ಪರಂಪರೆ, ಅದರ ನಂತರ ಲೋಕೋಜ್ಜೀವಿಕರಾದ ಆಳ್ವಾರರುಗಳು, ಪರಾಶರರೇ ಮೊದಲಾದವರು, ಭಗವತ್ ಸೇನಾಪತಿಯಾದ ವಿಶ್ವಕ್ಸೇನರು, ಶ್ರೀದೇವಿ, ಭೂದೇವಿ ಮತ್ತು ನೀಳಾದೇವಿಯರನ್ನೆಲ್ಲ ಸ್ತುತಿಸಿ ಆ ಸಂಪ್ರದಾಯಕ್ಕೆ ಅನುಗುಣವಾಗಿ ಗುರು ಪರಂಪರೆಯಲ್ಲಿ ಈಗ ಪ್ರಥಮಾಚಾರ್ಯನಾದ ಶ್ರೀನಿವಾಸನನ್ನೇ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ವೆಂಕಟಾದ್ರಿಯ ಪ್ರದೇಶದಲ್ಲಿ ಬರೀ ಚೇತನರಿಗಷ್ಟೇ ಅಲ್ಲದೆ ಅಲ್ಲಿರುವ ಸ್ಥಾವರಗಳಿಗೂ ಕೂಡ ತನ್ನನ್ನು ತೋರಿಸುವ ಹಾಗೆ ಬಂದು ಅಲ್ಲಿ ನಿಂತಿದ್ದಾನೆ ಭಗವಂತ. ತನ್ನ ದಿವ್ಯಮಂಗಳ ವಿಗ್ರಹವನ್ನು ಅಲ್ಲಿ ತೋರಿಸಿ ಅನುಗ್ರಹ ಮಾಡ್ತಾ ಇದ್ದಾನೆ. ದಿವ್ಯ ವೈಕುಂಠದಿಂದ ತಾನೇ ಬಂದಿದ್ದಾನೆ. ಉಪಾಗತಂ, ಸ್ವಯಂ ವ್ಯಕ್ತಿಂ ಉಪಾಗತಂ, ಉಪ ಆಗತಂ. ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಶ್ರೀದೇವಿಯೊಡನೆ ವಿಹಾರ ಮಾಡುವ ಲೀಲಾ ವಿನೋದಿ ಶ್ರೀನಿವಾಸ. ಅವನ ಅರ್ಚಾರೂಪ ಸ್ವಯಂ ವ್ಯಕ್ತವಾದುದು ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರಲ್ಲಿ. ಅದು ವಾಕ್ಯನಿಂದ ಅದರ ಮಹಿಮೆಯನ್ನು ನಾವು ವರ್ಣಿಸಲಾಗದು, ಮನಸ್ಸಿನಿಂದ ತಿಳಿಯಲಾಗದು. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅನ್ನುವ ಹಾಗೆ ಕಮಪಿ ಅನವಧಿಂ, ನಿರವಧಿಕವಾದದ್ದು, ಆದರೆ ಎಲ್ಲರಿಗೂ ಗೋಚರವಾಗುತ್ತಾ ಇದೆ ಅಲ್ಲಿ ವೆಂಕಟಾಚಲದಲ್ಲಿ. ಇದೇನು ಆಶ್ಚರ್ಯ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಆ ಪ್ರಥಮ ಗುರುವಾದ ಭಗವಂತನನ್ನೇ ಇಲ್ಲಿ ದಯಾಸಾಗರ ಅಂತ ರೂಪಿಸಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಆಚಾರ್ಯರು. ಯಾಕೆಂದರೆ ದಯಾಪ್ರಧಾನವಾದ ಸ್ತೋತ್ರ ಇದು. ಇಲ್ಲಿ ಏನು ಆಶ್ಚರ್ಯಗಳು, ಇವರ ಪದಪ್ರಯೋಗವೂ ಎಲ್ಲ ಬಹಳ ಸೊಗಸಾಗಿದೆ. ಈ ಶ್ಲೋಕದಲ್ಲಿ ಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ, ಎಲ್ಲರನ್ನೂ ರಕ್ಷಿಸಲು ಗೋಕುಲವನ್ನು. ಆಗ ಆ ಭಗವಂತನೇ ಆ ಗೋವರ್ಧನ ಪರ್ವತಕ್ಕೆ ಆಧಾರವಾಗಿ ನಿಂತಿದ್ದ. ಇಲ್ಲಿ ಅದು ವ್ಯತ್ಯಾಸವಾಗಿದೆ. ವೆಂಕಟಾದ್ರಿಯೇ ಭಗವಂತನಿಗೆ ಆಧಾರವಾಗಿದೆಯಂತೆ. ಹಾಗೆಯೇ ಸಮುದ್ರವನ್ನು ಲಂಘನ ಮಾಡುವಾಗ ಹನುಮಂತನು ಅಲ್ಲಿ ಮೈನಾಕ ಪರ್ವತನು ಮೇಲೆ ಬಂದು ಹನುಮಂತನ ಸಹಾಯ ಮಾಡಲು ಉದ್ಯುಕ್ತನಾಗ್ತಾನೆ. ಆಗ ನಮಗೆ ಪರ್ವತವು ಮೇಲೆ ಇದೆ, ಸಾಗರವು ಕೆಳಗಡೆ ಇದೆ. ಸಾಗರದಿಂದ ಮೇಲೆ ಬಂದಿದೆ ಪರ್ವತ. ಇಲ್ಲಿ ಪರ್ವತದ ಮೇಲೆ ಸಮುದ್ರ ಇರುವ ಹಾಗಿದೆ. ದಯಾ ಸಮುದ್ರ ವೆಂಕಟಾದ್ರಿಯ ಪರ್ವತದ ಮೇಲೆ ಇದೆಯಲ್ಲ, ಇದೇನು ಆಶ್ಚರ್ಯ ಅಂದರೆ ಇದೆಲ್ಲ ಸ್ವಯಂ ವ್ಯಕ್ತನಾದ್ದರಿಂದ ಎಲ್ಲ ಯಾವ ಆಶ್ಚರ್ಯವೂ ಇಲ್ಲ, ಇದೆಲ್ಲ ಉಪಪನ್ನವಾಗುತ್ತೆ ಅಂತ ಹೇಳಿದ್ರು. ಅಂತಹ ಕಮಪಿ ಅನವಧಿಂ, ಇದು ಇದಮಿತ್ತಂ ಅಂತ ಹೇಳಕ್ಕೆ ಸಾಧ್ಯವಿಲ್ಲದಂತಹ, ನಿರೂಪಿಸಲು ಅಸಾಧ್ಯವಾದದ್ದು. ಅಂತಹ ಅವನ ನಿರತಿಶಯವಾದ ಅವನ ಗುಣಗಳೇನು, ರೂಪವೇನು, ಅವನನ್ನು ಕರುಣಾವರ್ಣಾಲಯಂ ಅಂತ ಹೇಳಿದರು. ಅದು ಆಶ್ಚರ್ಯವಾದ ಪದಪ್ರಯೋಗ. ವರುಣಾಲಯ ಎಂದರೆ ಸಾಗರ, ಆಲಯ ಅನ್ನುವುದರಿಂದ ಇದು ದಿವ್ಯಕ್ಷೇತ್ರ ಅಂತ ನಮಗೆ ತೋರಿಸ್ತಾ ಇದ್ದಾರೆ. ಭಗವಂತನೇ ಹಿಂದೆ ಒಂದು ವರುಣಾಲಯಕ್ಕೆ ಪ್ರಪತ್ತಿ ಮಾಡಿದ್ದ ಶ್ರೀರಾಮ ಅವತಾರದಲ್ಲಿ. ಆಗ ಆ ವರುಣಾಲಯ ಅವರಲ್ಲಿ ಕರುಣೆ ತೋರಲಿಲ್ಲ, ಯಾಕೆ ಅಂದರೆ ಇವರಿಗೆ ಆಕಿಂಚನ್ಯವಿರಲಿಲ್ಲ, ಆ ಪ್ರಪತ್ತಿ ಅಲ್ಲಿ ಫಲಿಸಲಿಲ್ಲ. ಏನು ಹೇಳಿದ ಶ್ರೀರಾಮ, ಚಾಪಮಾನೆಯ ಸೌಮಿತ್ರೆ ಶರಾಂಶ್ಚ ಆಶೀವಿಷೋಪಮಾನೆ ಸಾಗರಂ ಶೋಷಯಿಷ್ಯಾಮಿ ಅಂತ ಹೇಳಿದವು. ಹಾಗೆ ಸಾಗರವನ್ನು ನಾನು ಬತ್ತಿಸಿಬಿಡ್ತೇನೆ ಅಂತ ಹೇಳುವ ಭಗವಂತನಿಗೆ ಆಕಿಂಚನ್ಯ ಎಲ್ಲಿಂದ ಬರಬೇಕು? ಆಗ ಸಮುದ್ರ ರಾಜನೇ ಹೆದರಿ ಇವನಿಗೆ ಶರಣಾಗತನಾದಾಗ ಇವನು ಬಹಳ ಕರುಣೆಯಿಂದ ಅವನ ಶತ್ರುಗಳನ್ನೆಲ್ಲ ನಾಶ ಮಾಡ್ತಾನೆ. ಇಲ್ಲಿ ಆ ಪ್ರಾಕೃತ ಸಮುದ್ರದಂತೆ ಅಲ್ಲ, ಇದು ದಯಾಸಾಗರ, ಕರುಣೆಯೇ ಮೂರ್ತಿವೆತ್ತಂತೆ ಇರುವಂತಹ ಸಾಗರ ಇವನು. ಆದ್ದರಿಂದ ಕರುಣಾವರುಣಾಲಯಂ ಅಂತ ಹೇಳ್ತಾ ಇದ್ದಾರೆ. ಇವನು ವೃಷಶೈಲ ತಟಸ್ಥಾನಾಂ ಸ್ವಯಂಮುಕ್ತಿ ಉಪಾಗತಂ, ಅಲ್ಲಿ ಉಪ ಸಮೀಪೆ ಆಗತಂ, ತಾನೇ ನಮ್ಮನ್ನು ಹುಡುಕೊಂಡು ಬಂದಿದ್ದಾನೆ. ಇಲ್ಲಿ ಉಪನಿಷತ್ತು ಹೇಳುವ ಹಾಗೆ ಯಾರನ್ನು ಅವನು ಬರೆಸುತ್ತಾನೋ ಅವರಿಗೆ ತನ್ನನ್ನು ತಾನು ತೋರಿಸ್ತಾನೆ. ಯಮೇವೈಷ ವೃಣುತೆ ತಸೈವ ತೇನೈವ ಲಭ್ಯ, ಅವನಿಗೆ ಇವನು ವಿವೃಣುತೆ ತನೂಂ ಸ್ವಾಂ ಅಂತ ಹೇಳಿದರು. ಯಮೇವೈಷ ವೃಣುತೆ ತೇನ ಲಭ್ಯ, ಅವನಿಗೆ ಇವನು ವಿವೃಣುತೆ ತನೂಂ ಸ್ವಾಂ, ತನ್ನನ್ನು ತಾನೇ ತೋರಿಸಿಕೊಡ್ತಾನೆ. ತಟಸ್ಥರು ಅನ್ನುವ ಶಬ್ದವು ಇಲ್ಲಿ ಆ ಕಮಪ್ಯನವಧಿಂ ಅನ್ನುವುದನ್ನು ಅದರ ಅರ್ಥವನ್ನು ತೋರಿಸುತ್ತೆ. ತಟಸ್ಥರು ಅಂದರೆ ಯಾರು ಅಂತ ಪಾದುಕಾಸಹಸ್ರದಲ್ಲಿ ಸ್ವಾಮಿ ದೇಶಿಕನ್ನು ಹೇಳ್ತಾರೆ. ಅಂಬುನ್ ಅಂಬುನಿಧೇ ಅನನ್ಯಗತಿಭಿ ಮೀನೈಹಿ ಕಿಯದ್ಗಮ್ಯತೆ ಕ್ಲೇಶೇನಾಪಿ ಕಿಯದ್ವ್ಯಲಂಘಿ ರಭಸೋತ್ತುಂಗೈಹಿ ಪ್ಲವಂಗೇಶ್ವರೈಹಿ ವಿಜ್ಞಾತ ಕಿಯತಿ ಪುನಃ ಪುನಃ ಕ್ಷಿತಿಭೃತ ಮಂಥೇನ ಗಂಭೀರತ ಕಿಂತೈಹಿ ಕೇಶವ ಪಾದುಕೆ ತವ ಗುಣಾಂಬೋಧೇ ತಟಸ್ಥಾವಯಂ ಅಂತ ಹೇಳಿದರು. ಅವರು ಹೇಳಿದ್ರು, ಕೇಶವ ಪಾದುಕೆ ಪಾದುಕಾದೇವಿಯೇ, ನೀರಿನಲ್ಲಿಯೇ ಇದ್ದು ಅಲ್ಲಿಯೇ ಚಲಿಸುವಂತಹ ಮೀನುಗಳಿಂದ ಸಮುದ್ರದಲ್ಲಿ ಸಮುದ್ರದ ಅಗಲವನ್ನು ಉದ್ದವನ್ನು ಎಷ್ಟು ತಾನೆ ತಿಳಿಯಲು ಸಾಧ್ಯವಾಗುತ್ತೆ? ಹಾಗೆ ಬಹಳ ಕಷ್ಟಪಟ್ಟು ಕಪಿ ವೀರರೆಲ್ಲ ಒಬ್ಬರಿಗಿಂತ ಒಬ್ಬರು ನೆಗೆದರೂ ಕೂಡ ಸಮುದ್ರವನ್ನು ಎಷ್ಟು ದೂರ ತಾನೇ ಅವರಿಂದ ಲಂಘಿಸಲು ಸಾಧ್ಯವಾಯಿತು. ಆ ಪರ್ವತವು ಕೂಡ ಕ್ಷೀರಸಾಗರದಲ್ಲಿ ಮಂದರ ಪರ್ವತವನ್ನು ಸಮುದ್ರ ಮಥನದ ಸಮಯದಲ್ಲಿ ಇಟ್ಟ ಕುಡುಗೋಲಾಗಿ ಇಟ್ಟಾಗ ಎಷ್ಟು ತಾನೇ ಅದರ ಆಳವನ್ನು ತಿಳಿಯಲು ಸಾಧ್ಯವಾಯಿತು? ಅವುಗಳೆಲ್ಲ ಹಾಗೆ ಇರಲಿ, ನಾವು ಈ ಪಾದುಕಾದೇವಿಯೇ, ನಿನ್ನ ಗುಣಗಳ ಗುಣಸಾಗರದ ಮಹಿಮೆ ನಿರವಧಿಕವಾದದ್ದು ಅಂತ ತಿಳಿದು ಅದು ತಿಳಿಯುವ ಪ್ರಯತ್ನವನ್ನೇ ಮಾಡುವುದಿಲ್ಲ, ಆದ್ದರಿಂದ ದಡದಲ್ಲೇ ನಿಂತು ಬಿಟ್ಟಿದ್ದೇವೆ. ತಟಸ್ಥಾಹ ಅಂದರು. ಅಂತಹ ತಟಸ್ಥರಿಗೆ, ಹಾಗೆ ವೃಷಶೈಲದಲ್ಲಿ ನಿಂತಿರುವವರಿಗೆ ಭಗವಂತ ಸ್ವಯಂ ವ್ಯಕ್ತಿ ಉಪಾಗತಂ, ಅವನು ಹೇಳಿದ ನೀವು ಅಲ್ಲಿ ನಿಂತಿದ್ರೆ ನಾನೇ ಬಂದು ನಿಮ್ಮನ್ನು ತೋರಿಸ್ಬಿಡ್ತೇನೆ, ನನ್ನನ್ನು ತೋರಿಸ್ತೇನೆ ಅಂತ. ಸಕಲ ಮನುಜನಯನ ವಿಷಯತಾಂಗದ ಅಂತಹ ಶ್ರೀನಿವಾಸನಿಗೆ ಇಲ್ಲಿ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ ಸ್ವಾಮಿ ದೇಶಿಕನ್. ಕಮಪ್ಯನವಧಿಂ ಮಂದೇ ಕರುಣಾವರುಣಾಲಯಂ ವೃಷಶೈಲ ತಟಸ್ಥಾನಾಂ ಸ್ವಯಂ ವ್ಯಕ್ತಿ ಉಪಾಗತಂ ಅಂತ ಹೇಳಿ ಮುಂದಿನದು ಅಕಿಂಚನ ನಿಧಿಂ ಸೂತಿಂ ಅಪವರ್ಗ ತ್ರಿವರ್ಗಯೋ ಅಂಜನಾದ್ರೀಶ್ವರ ದಯಾಮಭೀಷ್ಟೌಮಿ ನಿರಂಜನ. ಅಪವರ್ಗ ತ್ರಿವರ್ಗಯೋ, ಅಪವರ್ಗ ಅಂದರೆ ಮೋಕ್ಷ, ಮೋಕ್ಷ ಮತ್ತು ತ್ರಿವರ್ಗಗಳಾದ ಧರ್ಮಾರ್ಥ ಕಾಮಗಳನ್ನು ಸೂತಿಂ ಅದನ್ನು ಕೊಡುವುದು. ಅಕಿಂಚನ ನಿಧಿಂ, ಏನೂ ಇಲ್ಲದವರಿಗೆ ಇದು ಒಂದು ಬಹಳ ದೊಡ್ಡ ನಿಧಿ, ಐಶ್ವರ್ಯ. ಸ್ವತಃ ಪುರುಷಾರ್ಥ ಸ್ವರೂಪ ನಿರಂಜನಾಂ, ಯಾವ ದೋಷವೂ ಇಲ್ಲದು, ನಿಷ್ಕಲ್ಮಶವಾದುದು. ಅಂಜನಾದ್ರೀಶ್ವರ ದಯಾಂ, ಅಂಜನಾದ್ರೀಶ್ವರನ ದಯೆ, ಆ ಶ್ರೀನಿವಾಸನ ದಯೆ, ಆ ದಯೆಯನ್ನ ನಾನು ಅಭಿಷ್ಟೋಮಿ, ನಿರಂತರವಾಗಿ ಸ್ತೋತ್ರ ಮಾಡ್ತೇನೆ ಪರಿಪೂರ್ಣವಾಗಿ, ಸ್ವಾಮಿ ಇಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಹತ್ತನೇ ಶ್ಲೋಕದಲ್ಲಿಯೇ ನಾನು ಪೂರ್ಣವಾಗಿ ಇದನ್ನು ಸ್ತೋತ್ರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ದಯಾಗುಣವನ್ನು ನಾನು ಸ್ತೋತ್ರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ದಯೆಯ ಕಾರಣದಿಂದಲೇ ತಾನೇ ಎಲ್ಲ ಪುರುಷಾರ್ಥಗಳು ಸಿಗುತ್ತೆ ಲೋಕದಲ್ಲಿ ಜನಗಳಿಗೆ. ಚತುರ್ವಿಧವಾದ ಪುರುಷಾರ್ಥಗಳ ಪ್ರಾಪ್ತಿಯು ಅವನ ದಯೆಯಿಂದಲೇ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗುಣಗಳಲ್ಲಿ ಪ್ರಧಾನವಾದ ಗುಣ ದಯೆ. ಅದರಿಂದ ಆ ಗುಣವನ್ನೇ ದಯಾದೇವಿ ಅಂತ ರೂಪಣ ಮಾಡಿ ಇಲ್ಲಿ ಸ್ತೋತ್ರದಲ್ಲಿ ವರ್ಣನೆ. ದಯಾದೇವಿಯು ಭಗವಂತನೊಡನೆ ನಿತ್ಯಯೋಗ ಅವಳಿಗೂ. ಅವರ ಇಷ್ಟಕ್ಕನುಸಾರವಾಗಿ ಯಾರು ಯಾವ ಪುರುಷಾರ್ಥವನ್ನು ಕೇಳಿದ್ರೆ ಆ ಫಲವನ್ನು ಕೊಡುವಂತಹ ಭಗವಂತನನ್ನ ಭಗವಂತನ ಮೂಲಕ ಕೊಡಿಸುವಂತಹ ದಯಾದೇವಿ ಅವಳೇ ಕೊಡ್ತಾಳೆ ಅಂತ ಹೇಳಿದೆ. 9 ಶ್ಲೋಕಗಳಲ್ಲಿ ದಯೆಯ 9 ಅವತಾರಗಳನ್ನು ಸ್ತೋತ್ರ ಮಾಡಿದ್ರು. ಇಲ್ಲಿ ದಯೆಯನ್ನೇ ಮಾಡ್ತಾ ಇರೋದ್ರಿಂದ ಈ 10 ಶ್ಲೋಕಗಳು ದಯಾದೇವಿಯ 10 ಅವತಾರಗಳನ್ನು ನಮಗೆ ತಿಳಿಸಿಕೊಡುತ್ತೆ ಅಂತ ಹೇಳ್ತಾರೆ ಆಚಾರ್ಯರು. ಆರಂಭದಿಂದ ವೆಂಕಟಾದ್ರಿ, ಆಳ್ವಾರರುಗಳು, ಆಚಾರ್ಯ ಸಂತತಿ, ಪರಾಶರಾದಿಗಳು, ವಿಶ್ವಕ್ಸೇನರು, ಶ್ರೀದೇವಿ, ಭೂದೇವಿ, ನೀಳಾದೇವಿ, ಶ್ರೀನಿವಾಸ, ಇಲ್ಲಿ ನೇರವಾಗಿ ಸಾಕ್ಷಾತ್ತಾಗಿ ದಯಾ. ಆದ್ದರಿಂದ 10 ದಯಾದೇವಿಯ ದಶಾವತಾರಗಳು. ಇದು ಒಂದು ಅವತಾರವೇ ಅಂತ ಹೇಳಿಬಿಟ್ಟು ದಯಾದೇವಿ. ಅವನು ಭಗವಂತ ಅವತಾರ ಮಾಡಿದಾಗ ಭಗವಂತನ ಗುಣವೇ ಆದ್ದರಿಂದ ತಾನೂ ಅವನೊಡನೆ ಅವತಾರ ಮಾಡ್ತಾಳೆ ಅಂತ ಹೇಳ್ತಾರೆ. 10 ಮೊದಲ ಕಡೆಯಲ್ಲಿ 9 ದಶಕದಲ್ಲಿ ಆ ದಯೆಯಿಂದ ಭಗವಂತ ಮಾಡುವ ಅವತಾರಗಳನ್ನು ವರ್ಣಿಸ್ತಾರೆ. ಇಲ್ಲಿ ದಯೆಯ ಅವತಾರಗಳನ್ನೇ ಹೇಳ್ತಾ ಇದ್ದಾರೆ ಮೊದಲ ದಶಕದಲ್ಲಿಯೇ. ಆ ದಯೆ ಇಲ್ಲಿ ಅಕಿಂಚನ ನಿಧಿಂ ಅಂದ್ರು. ದಯೆಯೇ ಸಾಕ್ಷಾತ್ತಾಗಿ ಪುರುಷಾರ್ಥ ಅನ್ನುವ ಒಂದು ಸೂಚನೆ. ಪ್ರಾಕೃತ ನಿಧಿ ಹಿಂಗಾದರೂ ಬಹಳ ಕಷ್ಟಪಟ್ಟು ನಾವು ಪಡೆಯಬೇಕು ಪ್ರಾಕೃತ ನಿಧಿಯನ್ನ. ಹಿರಣ್ಯ ನಿಧಿ ನಮಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆದರೆ ಈ ಶ್ರೀನಿವಾಸನೆಂಬುವನು ಅಕಿಂಚನ ನಿಧಿ, ಅವನು ಅಕಿಂಚನ್ಯವನ್ನು ಅನುಸಂಧಾನ ಮಾಡಿದರೆ ಸಾಕು ಅವನನ್ನು ಪಡೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಆ ಭಗವಂತನ ದಯೆಯಿಂದ ನಮಗೆ ಹಿರಣ್ಯ ನಿಧಿ ಸಿಗುತ್ತೆ. ಆ ದಯೆಯ ಮೂಲಕ ದಯಾನಿಧಿ, ಆ ಹಿರಣ್ಯ ನಿಧಿ ನಮಗೆ ಲಭಿಸ್ತಾನೆ ಅನ್ನುವ ಒಂದು ಚಮತ್ಕಾರ. ಆ ದಯೆಯು ಸೂತಿಂ ಅಪವರ್ಗ ತ್ರಿವರ್ಗಯೋಹೋ ಅಂದ್ರು. ಅಪವರ್ಗ ಮೊದಲು ಯಾಕೆ ಇಲ್ಲಿ ಸ್ವಾಮಿ ದೇಶಿಗನ್ ಹೇಳ್ತಾರೆ ಅಂದ್ರೆ, ದಯಾದೇವಿಗೆ ಮೋಕ್ಷವನ್ನು ಕೊಡುವುದೇ ಇಷ್ಟವಂತೆ. ಚೇತನರಿಗೆ ಸಂಸಾರ ಬಂಧವನ್ನು ಬಿಡಿಸಬೇಕು ಅನ್ನೋದೇ ದಯಾದೇವಿಗೆ ಪ್ರಧಾನವಾದ ಉದ್ದೇಶ. ಆದ್ದರಿಂದ ಆದರೆ ಇತರ ಅಧಿಕಾರಿಗಳು ಬೇರೆ ಪುರುಷಾರ್ಥಗಳನ್ನು ಪ್ರಾರ್ಥಿಸಿದರೆ ಅದನ್ನು ಅನುಗ್ರಹಿಸ್ತಾಳೆ. ಇನ್ನೊಂದು ಅರ್ಥದಲ್ಲಿ ಮೋಕ್ಷವನ್ನು ಯಾರು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಮಿಕ್ಕ ಫಲಗಳು ಆನುಷಂಗಿಕವಾಗಿ ಬರುತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ತಾನಾಗಿಯೇ ವಿಭೀಷಣನಿಗೆ ರಾಜ್ಯ ಪ್ರಾಪ್ತಿಯಾದ ಹಾಗೆ. ಆದ್ದರಿಂದಲೂ ಅಪವರ್ಗ ತ್ರಿವರ್ಗಯೋಹೋ ಅನ್ನುವ ಪ್ರಯೋಗ ಬಹಳ ಸೊಗಸಾಗಿದೆ. ಹಾಗೆಯೇ ಭಗವಂತನು ಹೇಳಿದ ಆರ್ತೋ ಜಿಜ್ಞಾಸುರ್ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತೆಲ್ಲ ಹೇಳಿ, ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಅಂತ, ಜ್ಞಾನಿಗೆ ಒಂದು ವಿಶೇಷವಿದೆ ಅಂತ ಭಗವಂತ ಹೇಳಿದ. ಜ್ಞಾನಿಯನ್ನು ಕಂಡರೆ ಒಂದು ವಿಶೇಷವಾದ ಪ್ರೀತಿ ಭಗವಂತನಿಗೆ. ಅದೇ ರೀತಿ ದಯಾದೇವಿಗೂ ಸಹ ಇಲ್ಲಿ ಅಪವರ್ಗವನ್ನು ಬಯಸುವವರಿಗೆ ಅವರ ವಿಷಯದಲ್ಲಿ ಒಂದು ವಿಶೇಷವಾದ ಪ್ರೀತಿ ಎನ್ನುವುದನ್ನು ಮೊದಲು ಅಪವರ್ಗ ಅಂತ ಹೇಳುವುದರಿಂದ ನಮಗೆ ತಿಳಿಸ್ತಾ ಇದ್ದಾರೆ ಸ್ವಾಮಿ ದೇಶಿಕನು. ಆ ದಯೆ ಅಂಜನಾದ್ರೀಶ್ವರ ದಯಾಂ, ಹೇಗೆ ದಯೆಯನ್ನು ನಿರೂಪಿಸುವುದು ಅಂದರೆ ಅಂಜನಾದ್ರೀಶ್ವರನ ದಯೆ ಅಂತ ನಿರೂಪಣೆ ಮಾಡಬೇಕು. ಶ್ರೀನಿವಾಸನನ್ನು ಹೇಗೆ ನಿರೂಪಿಸುವುದು ಅಂತ ಹೇಳಿದ್ರೆ ಕರುಣಾ ವರುಣಾಲಯಂ ಅಂತ, ದಯೆಯ ಸಾಗರ ಇವಳು ಅಂಜನಾದ್ರೀಶ್ವರನ ದಯೆ. ಪರಸ್ಪರ ನಿರೂಪ್ಯ ನಿರೂಪಕ ಭಾವ ಹೇಳ್ತಾ ಇದ್ದಾರೆ. ಆ ಅಂಜನಾದ್ರೀಶ್ವರ ದಯಾ ಅನ್ನುವುದರಿಂದ ಸ್ವಾಮಿ ದೇಶಿಕನ್ ಹೇಳಿದಾಗೆ, ನಿತ್ಯಂ ಕರೀಶ ತಿಮಿರಾವಿಲ ದುಷ್ಟಯೋಪಿ ಸಿದ್ಧಾಂಜನೇನ ಭವತೈವ ವಿಭೂಷಿತಾಕ್ಷಾಃ ಪಶ್ಯಂತ್ಯುಪರ್ಯುಪರಿ ಸಂಚರತಾಮ ದೃಶ್ಯಂ ಮಾಯಾ ನಿಗೂಢ ಮನಪಾಯ ಮಹಾನಿಧಿಂ ತ್ವಾಂ. ಭಗವಂತನಿರುವ ಅಂಜನಗಿರಿ ಅದುವೇ ಒಂದು ಅಂಜನ, ಅಥವಾ ಅವನ ದಿವ್ಯಮಂಗಳ ವಿಗ್ರಹವೇ ಒಂದು ಅಂಜನ. ಹಿರಣ್ಯನಿಧಿಯನ್ನ ಆದ ಭಗವಂತನನ್ನು ತೋರಿಸುತ್ತೆ ಅದು. ಆ ಅಂಜನಾದ್ರಿಯೇ ತೋರಿಸುತ್ತೆ, ಅದುವೇ ಒಂದು ಅಂಜನ ಅಂತ ಹೇಳಿದ್ರು. ಅಂತಹ ನಮಗೆ ಗೂಢವಾದ ದಿನವೂ ನಮಗೆ ಹೋಗಿ ಭಗವಂತನನ್ನು ಸೇರಿದರೂ ನಾವು ಅವನನ್ನ ಕಾಣಲಿಲ್ಲ. ಅಂತಹವರಿಗೆ ಇದು ಅಂಜನವಾಗಿ ಆ ಭಗವಂತನನ್ನು ನಮಗೆ ನೇರವಾಗಿ ತೋರಿಸಿಕೊಡುತ್ತೆ ಎನ್ನುವ ಹಾಗೆ ಭಾವನೆ. ಅಂತಹ ದಯಾದೇವಿಯನ್ನ ಇಲ್ಲಿ ಅಭಿಷ್ಟಓಮಿ ಎಂದರು. ಸ್ತೋತ್ರ ಮಾಡ್ತಾ ಇದ್ದೇನೆ ನೇರವಾಗಿ ಸಾಕ್ಷಾತ್ತಾಗಿ ದಯೆಯನ್ನೇ ಸ್ತೋತ್ರ ಮಾಡ್ತೀನಿ ಅಂತ ಹೇಳ್ತಾರೆ. ದಯಾದೇವಿಯ ಸ್ತೋತ್ರ ಸ್ತೋತ್ರ ಮಾಡ್ತೇನೆ ಅಂತ ಸ್ವಾಮಿ ಮನಸ್ಸಿನಲ್ಲಿ ಸಂಕಲ್ಪಿಸಿದರು. ಒಡನೆಯೇ ಭಗವಂತ ಅನುಗ್ರಹಿಸಿ, ದಯಾದೇವಿ ಅನುಗ್ರಹಿಸಿ ಇವರ ಮನಸ್ಸನ್ನು ಪೂರ್ಣವಾಗಿ ಆವರಿಸಿ ಪ್ರಚೋದನೆ ಮಾಡ್ತಾ ಇದ್ದಾಳೋ ಅನ್ನೋ ಹಾಗೆ ಸ್ವಾಮಿ ದೇಶಿಗನ್ನ ಪೂರ್ಣವಾಗಿ ಸ್ತೋತ್ರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಅಭಿತಃ ಸ್ತೋಮಿ ಅಂತ, ಪೂರ್ಣವಾಗಿ ಸ್ತೋತ್ರ ಮಾಡ್ತೀನಿ ಅಂತ. ನಿರಂಜನಾಂ, ಆ ದಯಾದೇವಿ ಯಾವ ದೋಷ ಬಾಧ್ಯತೆಯೂ ಇಲ್ಲ, ಯಾವ ದೋಷ ದೂರಲಾದವಳು. ಅಂಜನಾದ್ರೀಶನ ದಯ ಆಗಿದ್ದರೂ ಅಂಜನವು ಸ್ವಲ್ಪವೂ ಇಲ್ಲವಂತೆ ದಯೆಯಲ್ಲಿ. ಏನು ಆಶ್ಚರ್ಯ! ಈ ಶ್ಲೋಕದಲ್ಲಿ ನಾಲ್ಕು ಸಮಸ್ತ ಪದಗಳಿಂದ ಅಕಿಂಚನ ನಿಧಿಂ ಒಂದು, ಸೂತಿಂ ಅಪವರ್ಗ ತ್ರಿವರ್ಗಯೋ, ಅಂಜನಾದ್ರೀಶ್ವರ ದಯಾಂ, ನಿರಂಜನಾಂ ಅನ್ನುವುದರಿಂದ ನಾಲ್ಕು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಅಕಿಂಚನ ನಿಧಿಂ ಅನ್ನುವುದು ಫಲವನ್ನು ಹೇಳುತ್ತೆ, ನಮಗೆ ಸಿಗುವ ಫಲ ಆ ಭಗವಂತನೇ. ಸೂತಿಂ ಅಪವರ್ಗ ತ್ರಿವರ್ಗಯೋ, ಈ ದಯೆಯು ಸಾಧನ, ದಯಾದೇವಿಯ ಸಾಧನ ನಮಗೆ ನಾಲ್ಕು ವಿಧವಾದ ಪುರುಷಾರ್ಥಗಳಿಗೂ. ಅಂಜನಾದ್ರೀಶ್ವರ ದಯಾಂ, ಇದು ಸ್ವರೂಪವನ್ನು ಹೇಳುತ್ತೆ ದಯಾದೇವಿಯ. ನಿರಂಜನಾಂ ಎನ್ನುವುದು ಅಬಾಧ್ಯತ್ವ, ದೋಷ ದೂರತ್ವವನ್ನು ಹೇಳುತ್ತೆ. ಬ್ರಹ್ಮಸೂತ್ರದ ನಾಲ್ಕು ಅಧ್ಯಾಯಗಳಲ್ಲಿ ಹೇಳಿದ ಅರ್ಥಗಳನ್ನ ಇಲ್ಲಿ ನಾಲ್ಕು ಅದನ್ನ ಈ ಶ್ಲೋಕದಲ್ಲಿ ಸ್ವಾಮಿ ಸೂಚನೆ ಮಾಡುತ್ತಿದ್ದಾರೆ ಅಂತ ಆಚಾರ್ಯರು ಹೇಳುತ್ತಾರೆ ವ್ಯಾಖ್ಯಾನದಲ್ಲಿ. ಫಲವನ್ನು ಮೊದಲು ಹೇಳಿದ್ರು ಅಕಿಂಚನ ನಿಧಿ ಬ್ರಹ್ಮಸೂತ್ರಗಳಲ್ಲಿ, ಫಲವನ್ನು ನಾಲ್ಕನೇ ಅಧ್ಯಾಯದಲ್ಲಿ ಹೇಳಿದ್ರೆ ಇಲ್ಲಿ ಮೊದಲಿಯೇ. ಯಾಕೆಂದ್ರೆ ದಯಾದೇವಿಗೆ ಮೊದಲು ಫಲವನ್ನು ಕೊಡಬೇಕು ಚೇತನರಿಗೆ ಅನ್ನುವುದೇ ಇಷ್ಟ ಅನ್ನುವ ಹಾಗೆ. ದಯೇ ಸ್ತೋತ್ರವಾದ್ದರಿಂದ ಫಲವೇ ಮೊದಲು ಬಂದಿದೆ ಅನ್ನುವ ಹಾಗೆ ಭಾವನೆ. ಅಂತಹ ಉತ್ತಮವಾದ ಶ್ಲೋಕ ಇದು. ಇದರಲ್ಲಿ ದಯಾದೇವಿಯನ್ನೇ ನೇರವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ಸ್ವಾಮಿ. ಅಕಿಂಚನ ನಿಧಿಂ ಸೂತಿಮಪವರ್ಗ ತ್ರಿವರ್ಗಯೋ, ಅಂಜನಾತ್ರೀಶ್ವರ ದಯಾಭಿಷ್ಟೌಮಿ ನಿರಂಜನ. ಮುಂದಿನ ಶೀರ್ಷಿಕೆಯಲ್ಲಿ ಮುಂದಿನ ಎರಡು ಶ್ಲೋಕಗಳ ಅನುಸಂಧಾನ ಮಾಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾನಂದ ಮಹಾದೇಶಿಕಾಯ ನಮಃ.